ಮೊದಲಿಗೆ ವಾಣಿಜ್ಯ ಪ್ರಕಟಣೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहा, पर हम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज के दिन खेती शुरू करूंगा। माटी से प्रेम की परंपरा है परंपरागत खेती। ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ವೈದ್ಯಕೀಯ ಅವಕಾಶಗಳು ಮತ್ತು ಸವಾಲುಗಳು, ಈ ಕುರಿತು ಹೋಮಿಯೋಪತಿ ತಜ್ಞರಾದ ಡಾ ಪ್ರಸನ್ನಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ಡಾಕ್ಟರ್ ಪ್ರಸನ್ನಕುಮಾರ್ ಅವರೇ. ನಮಸ್ಕಾರ. ಎಲ್ಲ ವೈದ್ಯಕೀಯ ಪದ್ಧತಿಯ ಮೂಲ ಉದ್ದೇಶ ಇರುವಂತಹದ್ದು ಮನುಷ್ಯರು ಆರೋಗ್ಯದಿಂದ ಇರಬೇಕು ಅಂತ. ನಾವೆಲ್ಲರೂ ಬೇರೆ ಬೇರೆ ಪ್ರಯತ್ನವನ್ನ ಮಾಡ್ತಾ ಇರ್ತೇವೆ. ಗ್ರಾಮೀಣ ಪ್ರದೇಶದಲ್ಲಂತೂ ಮನೆ ಮದ್ದು ಇದನ್ನ ಮಾಡಿಕೊಳ್ಳುವಂತಹವರು ಪರಂಪರಾಗತವಾಗಿ ನಡೆದುಕೊಂಡು ಬಂದಿರುವಂತಹ ಪದ್ಧತಿ ಕೂಡ ಇರ್ತದೆ. ಜೊತೆಗೆ ಆಯುರ್ವೇದ, ಯುನಾನಿ ಹೀಗೆ ಬೇರೆ ಬೇರೆ ವೈದ್ಯ ಪದ್ಧತಿಗಳಿವೆ. ಹೋಮಿಯೋಪತಿ ಪದ್ಧತಿಯ ವಿಶೇಷತೆ ಏನು? ಬೇರೆ ಪದ್ಧತಿಗೆ ಹೋಲಿಸಿ ನೋಡಿದರೆ ಇದರ ಒಂದು ಮಹತ್ವ ಏನು? ವಿಶೇಷವಾಗಿ April 10 ವಿಶ್ವ ಹೋಮಿಯೋಪತಿ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ, ಏನಿದರ ಮಹತ್ವ, ಏನಿದರ ವಿಶೇಷತೆ? ಹೋಮಿಯೋಪತಿಯ ವೈದ್ಯ ಪದ್ಧತಿಯನ್ನು ಜಗತ್ತಿಗೆ ಮೊತ್ತ ಮೊದಲಾಗಿ ಪರಿಚಯಿಸಿದವರು ಜರ್ಮನಿ ದೇಶದ ವೈದ್ಯರಾದ ಡಾಕ್ಟರ್ ಸ್ಯಾಮುಯಲ್ ಹನಿಮನ್ ಅವರು. ಅವರು ಅವರ ಹುಟ್ಟುಹಬ್ಬ ಅಂದ್ರೆ ಅದು ಅವರು 10 April 1755 ಜರ್ಮನ್ ದೇಶದ ಮಿಸೆನ್ ಎನ್ನುವ ನಗರದಲ್ಲಿ ಅವರು ಹುಟ್ಟಿದ್ರು, ಅವರ ಜನ್ಮಸ್ಥಳದ್ದು. ಹಾಗೆ ನಾವು ಈಗ ಜಗತ್ತಿನಾದ್ಯಂತ ಈ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿ ಬಗ್ಗೆ ಅರಿವು ಮೂಡಿಸಲಿಕ್ಕೆ April 10 ಅಂದ್ರೆ ಅದು ಅದಕ್ಕೆ ಸೂಕ್ತವಾದ ದಿನ ಅಂದ್ರೆ ಅವರು ಹುಟ್ಟಿದ ದಿನವನ್ನೇ ನಾವು ವಿಶ್ವ ಹೋಮಿಯೋಪತಿ ದಿನವಾಗಿ ಆಚರಿಸುತ್ತೇವೆ. ಈಗ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳಿರುತ್ತವೆ, ಚಿಕಿತ್ಸಾ ವಿಧಾನಗಳಿರುತ್ತವೆ, ಇವುಗಳಿಗೆ ಹೋಲಿಸಿ ನೋಡಿದರೆ ಈ ಹೋಮಿಯೋಪತಿ ಪದ್ಧತಿಯ ಒಂದು ವಿಶೇಷತೆ ಏನು? ಹೋಮಿಯೋಪತಿ ಪದ್ಧತಿಯ ವಿಶೇಷತೆ ಹೇಳೋ ಮೊದಲು ನಾನೊಂದು 4 ಮಾತು ನಮ್ಮ ಹೋಮಿಯೋಪತಿಯ ಪಿತಾಮ ಸ್ಯಾಮುಯಲ್ ಹನಿಮನ್ ಬಗ್ಗೆ ಒಂದು ಹೇಳಬೇಕು. April 10, 1755 ಅವರು ಜರ್ಮನ್ ದೇಶದ ಮೀಸೆನ್ ಎನ್ನುವ ಪ್ರದೇಶದಲ್ಲಿ ಅವರು ಜನಿಸಿದ್ರು. ಅವರು ಅವರ ಎಜುಕೇಶನ್, ಅವರ ವೈದ್ಯಕೀಯ ವ್ಯಾಸಂಗ ಲೀಪ್ಸಿಗ್ ವಿಶ್ವವಿದ್ಯಾನಿಲಯದಲ್ಲಿ 1755 ಮತ್ತು 1779 ಅವರು MD ಪದವಿ ಎರ್ಲಾಂಗನ್ ವಿಶ್ವವಿದ್ಯಾನಿಲಯದಲ್ಲಿ ಪಡೆದರು. ಇದು ಜಗತ್ತಿನ ಒಂದು ಹಳೆಯ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು. ಅವರು ವೈದ್ಯಕೀಯ ವೃತ್ತಿ, ಅವರು ವೈದ್ಯಕೀಯ ವಿದ್ಯಾಭ್ಯಾಸ ಆದ ಮೇಲೆ ಅವರು 1779 to 1784 ಸ್ಯಾಕ್ಸೋನಿ ಎಂಬ ನಗರದಲ್ಲಿ ಅವರು ವೈದ್ಯಕೀಯ ವೃತ್ತಿ ನಡೆಸ್ತಾ ಬಂದರು. ಆಗ ಪ್ರಚಲಿತವಾಗಿದ್ದ ಚಿಕಿತ್ಸಾ ಪದ್ಧತಿಯನ್ನು ಹನಿಮನ್ರಿಗೆ ಅಷ್ಟು ಸರಿ ಅಂತ ಎನಿಸಲಿಲ್ಲ. ಅಂದ್ರೆ ಆ ಟೈಮಲ್ಲಿ ಹೂವನಾಧಾರಿತ ಚಿಕಿತ್ಸೆ ಮತ್ತೆ ಈ ಔಷಧಗಳ ಮಿಶ್ರಣವನ್ನು ಸರಿಯಾಗಿ ಅತಿಯಾಗಿ ನೀಡುವುದು ಮತ್ತೆ ಸರಳ ಕಾಯಿಲೆಗೆ ಸಂಕೀರ್ಣ ಚಿಕಿತ್ಸೆ ಅಂದ್ರೆ ಆಗ ಹೇಗಿತ್ತಂದ್ರೆ ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋದ್ರೆ ಆ ಚಿಕಿತ್ಸೆಯಿಂದ ಕಾಯಿಲೆ ಸಂಕೀರ್ಣ ಆಗ್ತಾ ಇತ್ತು. ಈಗ ಒಂದು 15 ಹುಷಾರಾಗುವ ಕಾಯಿಲೆ ಚಿಕಿತ್ಸೆ ತಗೊಂಡ್ರೆ ಒಂದು 2 ಈ ತರ ಒಂದು ಸಂಕೀರ್ಣ ಚಿಕಿತ್ಸೆ ನೋಡಿ ಅವರು ಬೇಸತ್ತು. ಆದ್ರೆ ಏನ್ ಮಾಡಿದ್ರು ಅಂದ್ರೆ ಅವರಿಗೆ ಒಂದು 7-8 ಅವರು ವೈದ್ಯಕೀಯ ವೃತ್ತಿಯನ್ನು ನಡೆಸಿ ಆನಂತರ ಅವರು ವೈದ್ಯಕೀಯ ವೃತ್ತಿಯೇ ನನಗೆ ಬೇಡ, ನಾನು ಇತರ ವೃತ್ತಿಯನ್ನು ಆರಂಭಿಸ್ತೇನೆ ಅಂತ ಹೇಳಿ ಅವರಿಗೆ ಇಷ್ಟವಾದ ಈ ಬೇರೆ ಬೇರೆ ವಿಷಯಗಳಂದ್ರೆ ಅವರಿಗೆ ರಸಾಯನಶಾಸ್ತ್ರ ಗಣಿತ ವಿಜ್ಞಾನಗಳೆಲ್ಲ ಬಹಳ ಇಷ್ಟ ಇತ್ತು ಅವರಿಗೆ. ಈ ವಿಷಯಗಳನ್ನು ಅವರು ಅನುವಾದಿಸ್ತಾ ಬಂದ್ರು, ಇವುಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಅಂದ್ರೆ ಅವರಿಗೆ ಒಂದು 11 ಲ್ಯಾಂಗ್ವೇಜಸ್ ಅವರಿಗೆ ಒಂದು ಪ್ರಬುದ್ಧತೆ ಇತ್ತು. ಲ್ಯಾಟಿನ್, ಗ್ರೀಕ್, ಫ್ರೆಂಚ್ ಮತ್ತೆ ಇದು ಸ್ಪ್ಯಾನಿಶ್, ಆಮೇಲೆ ಜರ್ಮನ್, ಅವರು ಹೇಗೋ ಅವರಿಗೆ ಜರ್ಮನ್ ಅವರದು ಹುಟ್ಟೂರು, ಇಂಗ್ಲಿಷ್, ಇಂಥ ಎಲ್ಲ ಈ 11 ಭಾಷೆಗಳಲ್ಲಿ ಅವರಿಗೆ ಒಂದು ಪ್ರಬುದ್ಧತೆ ಇದ್ದ ಕಾರಣ ಅವರು ಈ ರಸಾಯನಶಾಸ್ತ್ರ, ಗಣಿತ ವಿಜ್ಞಾನ ಮತ್ತೆ ವೈದ್ಯಕೀಯ ಚರಿತ್ರೆಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅಭ್ಯಾಸ ಮಾಡ್ತಾ ಹೋದಾಗಿ ಒಂದು 8 ವರ್ಷ 10 ವರ್ಷದ ನಂತರ ಒಂದು ವಿಲಿಯಂ ಕಲೆನ್ಸ್ ಅಂತ ಹೇಳುವವರು ಬರೆದ ಒಂದು ಪುಸ್ತಕ ಮೆಟೀರಿಯಾ ಮೆಡಿಕಾ ಅಂತ ಹೇಳುವ ಪುಸ್ತಕವನ್ನು ಅವರು ಅನುವಾದಿಸ್ತಾ ಇದ್ರು. ಅನುವಾದಿಸುವಾಗ ಅದರಲ್ಲಿರುವ ಕೆಲವು ವಿಷಯಗಳು ಅವರಿಗೆ ಒಂಥರ ಒಂದು ನಾನಿದನ್ನು ಅವರಿಗೆ ಒಂದು ಏನೋ ಸರಿ ಅನಿಸಲಿಲ್ಲ. ಅದರಲ್ಲಿ ಏನಿತ್ತಂದ್ರೆ ಈ ಸಿಂಕೋನ ಎಂಬ ಒಂದು ಗಿಡದ ಈ ತೊಗಟಿನ ರಸ ಅದು ಮಲೇರಿಯಾವನ್ನು ಗುಣಪಡಿಸಿದೆ, ಯಾಕಂದ್ರೆ ಅದರಲ್ಲಿ ಒಂದು ಒಗರು ಗುಣ ಇದೆ ಅಂತ ಇತ್ತು. ಇದು ಅವರಿಗೆ ಅಷ್ಟು ಸರಿ ಅನಿಸಲಿಲ್ಲ. ಇದನ್ನು ನಾನು ಪ್ರಯೋಗ ಮಾಡಬೇಕು ಅಂತ ಹೇಳಿ ಅವರೇ ಸಿಂಕೋನ ತೊಗಟೆಯ ರಸವನ್ನು ಕುಡಿತಾ ಬಂದ್ರು. ಹಾಗ ಅವರಲ್ಲಿ ಮಲೇರಿಯಾದಂತ ಕೆಲವು ಲಕ್ಷಣಗಳು ಕಂಡು ಬಂತು. ಹಾಗಿದ್ರೆ ಯಾವುದೋ ಒಂದು ಈ ಔಷಧೀಯ ಗುಣ ಇರುವಂತ ಅಥವಾ ವಸ್ತುವನ್ನು ನಾವು ಸೇವಿಸ್ತಾ ಬಂದ್ರೆ ಅದರಿಂದಾಗಿ ಕಾಯಿಲೆ ಉತ್ಪತ್ತಿ ಆದ್ರೆ ಅದೇ ವಸ್ತುವನ್ನು ನಾವು ಕನಿಷ್ಠ ಪ್ರಮಾಣದಲ್ಲಿ ತಗೊಳ್ಳುವಾಗ ಅದು ಗುಣ ಆಗ್ತದೆ ಎಂಬ ಒಂದು ವಿಷಯಕ್ಕೆ ಅವರು ಬಂದ್ರು. ಇದು ಆಕ್ಚುಲಿ ನಮ್ಮ ವೈದ್ಯಕೀಯ ಇತಿಹಾಸದಲ್ಲಿ ನೋಡ್ತಿದ್ರೆ ಹಿಪೋಕ್ರೆಟಿಸ್ ಮತ್ತೆ ಗ್ಯಾಲನ್ ಪ್ಯಾರಸೆಲ್ಸಸ್ ಈ ವೈದ್ಯ ವಿಜ್ಞಾನಿಗಳಿಗೆಲ್ಲ ವಿಷಯ ಗೊತ್ತಿತ್ತು, ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರ ಬಗ್ಗೆ. ಆದ್ರೂ ಈ ಹನಿಮನ್ ಅವರು ಇದರ ಬಗ್ಗೆ ವಿಶೇಷವಾಗಿ ಅಧ್ಯಯನ ನಡೆಸಿ 1790ರಲ್ಲಿ ಒಂದು ದೊಡ್ಡ ಪ್ರಬಂಧ ಬರೆದ್ರು. ಅದರ ಹೆಸರಿಗೆ ಅಂದ್ರೆ ಹೊಸ ತತ್ವವೊಂದರ ಬಗ್ಗೆ ಪ್ರಬಂಧ ಮತ್ತು ಹಿಂದಿನ ಕೆಲವು ತತ್ವಗಳ ತುಲನಾತ್ಮಕ ಅಧ್ಯಯನ ಅಂತೇಳಿ. ಸೊ 1796ರಲ್ಲಿ ಈ ಹೋಮಿಯೋಪತಿ ಎಂಬ ಒಂದು ವೈದ್ಯಕೀಯ ಪದ್ಧತಿ ಆರಂಭವಾಯಿತು. ಈಗ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಮೂಲಭೂತ ತತ್ವಗಳು ಏನೇನು? ಹೋಮಿಯೋಪತಿಯಲ್ಲಿ ನಾವು ಒಂದು 4-5 ತತ್ವಗಳು ಒಂದು ಮೂಲಭೂತ ತತ್ವ ಅಂತ ಹೇಳ್ತೀವಿ ನಾವು. ಮೊತ್ತ ಮೊದಲಾಗಿ ಅನುರೂಪತಾ ನಿಯಮ ಅಂದ್ರೆ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಅಂತ ಹೇಳೋದು ನಾವು. ಅಂದ್ರೆ ಯಾವುದು ವಸ್ತು ಅದು ಯಾವುದೇ ಒಂದು ಔಷಧೀಯ ಗುಣ ಇರುವಂತಹ ವಸ್ತು ಅದನ್ನು ನಾವು ವ್ಯಕ್ತಿಗೆ ನೀಡ್ತಾ ಬಂದ್ರೆ ಅದರಲ್ಲಿ ಯಾವ ರೋಗ ಲಕ್ಷಣಗಳು ಉತ್ಪತ್ತಿ ಆಗ್ತದೋ ಅದನ್ನೇ ನಾವು ಕನಿಷ್ಠ ಪ್ರಮಾಣದಲ್ಲಿ ನೀಡುವಾಗ ಅದೇ ರೋಗ ಗುಣ ಆಗಬಹುದು ಎನ್ನುವ ಒಂದು ನಿಯಮ. ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಈಗ ಕಾಯಿಲೆಗಳ ಹೆಸರು ನೋಡಿ ನಾವು ಚಿಕಿತ್ಸೆ ಕೊಡುದಲ್ಲ, ಇಲ್ಲಿ ವ್ಯಕ್ತಿ ಆಧಾರಿತ ಚಿಕಿತ್ಸೆ, ಆ ಕಾಯಿಲೆಯಲ್ಲಿ ಮತ್ತೆ ಆ ವ್ಯಕ್ತಿದ್ದು ವ್ಯಕ್ತಿಗತ ಲಕ್ಷಣಗಳು ಮತ್ತೆ ಕಾಯಿಲೆ ಲಕ್ಷಣಗಳನ್ನು ಎರಡನ್ನೂ ಅಧ್ಯಯನ ಮಾಡಿ ಚಿಕಿತ್ಸೆ ನೀಡುದು. ಇದನ್ನ ಅನನ್ಯತೆಯ ಪ್ರತಿಪಾದನೆ ಅಂತ ಹೇಳುದು ನಾವು. ಇನ್ನೊಂದು ಸ್ವಭಾವ ವೈಚಿತ್ರ್ಯ ಅಂದ್ರೆ ಈ ವ್ಯಕ್ತಿಯ ವಿಶಿಷ್ಟ ಸ್ವಭಾವಗಳು ಅಂದ್ರೆ ನಾವು ಅದಕ್ಕೆ ಟೆಂಪರಮೆಂಟ್ ಅಂತ ಕರೀತೇವೆ. ಈ ನಾವು ಹೇಳುವ ಪ್ರಕಾರ ಎಲ್ಲ ರೋಗಿಗಳನ್ನು ನಾವು ಒಂದು 4 ತರದ ಟೆಂಪರಮೆಂಟ್ ಅಂದ್ರೆ ಅವರ ಸ್ವಭಾವ ವೈಚಿತ್ರ್ಯ ಅಂತೇಳಿ ನಾವೊಂದು ವಿಂಗಡಣೆ ಮಾಡ್ತೇವೆ. ಮೊತ್ತ ಮೊದಲಾಗಿ ದುರ್ಬಲ ಸ್ವಭಾವ ವೈಚಿತ್ರ್ಯ ಅಂದ್ರೆ ನರ್ವಸ್ ಟೆಂಪರಮೆಂಟ್. ಎರಡನೇದಾಗಿ ಪಿತ್ತ ಪ್ರಕೃತಿಯ ಸ್ವಭಾವ ಬಿಲಿಯಸ್ ಟೆಂಪರಮೆಂಟ್. ಮೂರನೇದು ಉತ್ಸಾಹಭರಿತ ಸ್ವಭಾವ ಸ್ಯಾಂಗ್ವಿನಸ್ ಟೆಂಪರಮೆಂಟ್. ನಾಲ್ಕನೇದು ಕಫಮಯ ಸ್ವಭಾವ ಅಂತೇಳಿ ಅದಕ್ಕೆ ಫ್ಲೆಗ್ಮ್ಯಾಟಿಕ್ ಟೆಂಪರಮೆಂಟ್. ಸೊ ಇದು 4 ತರದ ಒಂದು ಸ್ವಭಾವ ವೈಚಿತ್ರ್ಯಗಳು. ಇನ್ನೊಂದು ಸಿದ್ಧಾಂತ ಕನಿಷ್ಠ ಔಷಧಿ, ನಾವು ಬಳಕೆ ಮಾಡುವ ಔಷಧಿ ಯಾವುದೇ ರೋಗ ಗುಣ ಮಾಡಲಿಕ್ಕೆ ಅದು ಕಿಲೋಗ್ರಾಮ್ ಅಲ್ಲಿ ಅಲ್ಲ, ಅದು ಒಂದು ಮೈಕ್ರೋಗ್ರಾಮ್ ಅಥವಾ ಮಿಲಿಗ್ರಾಮ್ ಗಳಲ್ಲಿ ನಾವು ಕೊಡೋದು. ಇನ್ನೊಂದು ಜೀವ ಪ್ರತಿರೋಧಕ ಶಕ್ತಿಯ ಉದ್ದೀಪನಾ ಚಿಕಿತ್ಸೆ, ನಮ್ಮ ಪ್ರತಿಯೊಬ್ಬರ ಶರೀರದಲ್ಲಿ ಒಂದು ಪ್ರತಿರೋಧಕ ಶಕ್ತಿ ಇದೆ, ಅದನ್ನು ಉದ್ದೀಪನಗೊಳಿಸುವ ಒಂದು ಚಿಕಿತ್ಸೆ ಕೊಟ್ರೆ ತನ್ನಿಂತಾನೇ ದೀರ್ಘಕಾಲೀನ ಕಾಯಿಲೆಗಳು ಗುಣ ಆಗ್ತಾ ಬರ್ತದೆ. ಇದೊಂದು ಕೆಲವು ನಮ್ಮ ಈ ವೈದ್ಯಕೀಯ ಪದ್ಧತಿಯ ಕೆಲವು ಮೂಲಭೂತ ನಿಯಮಗಳು. ಈಗ ಹೋಮಿಯೋಪತಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಣದ ವ್ಯವಸ್ಥೆ ಎಲ್ಲ ಹೇಗಿದೆ, ಎಷ್ಟು ವರ್ಷದ ಒಂದು ಶಿಕ್ಷಣವನ್ನು ಪಡಿಬೇಕಾಗ್ತದೆ, ಆಮೇಲೆ ಏನೇನು ಕಲಿಯುವುದಕ್ಕಿರುತ್ತದೆ, ಈ ಬಗ್ಗೆ ಹೇಳಿ. ಇದೊಂದು ಈ ಸಮಯದಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಈಗಾಗಲೇ ವಿದ್ಯಾರ್ಥಿಗಳು ಅವರ PUC ಪರೀಕ್ಷೆಯನ್ನು ಬರೆದು ಇನ್ನು ಮುಂದಿನ ವ್ಯಾಸಂಗದ ಬಗ್ಗೆ ಎಲ್ಲ ಚಿಂತೆ ಮಾಡ್ತಾ ಇರ್ತಾರೆ. ಈಗ ಭಾರತದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾವು ಹೋಮಿಯೋಪತಿ ಆಯುಷ್ ವೈದ್ಯ ಪದ್ಧತಿಗಳ ಅಡಿಯಲ್ಲಿ ಬರುತ್ತೆ. ಆಯುಷ್ ಅಂದ್ರೆ ಎ ಫಾರ್ ಆಯುರ್ವೇದ, ವೈ ಫಾರ್ ಯೋಗ ಅಂಡ್ ನ್ಯಾಚುರೋಪತಿ, ಯು ಫಾರ್ ಯುನಾನಿ, ಎಸ್ ಫಾರ್ ಸಿದ್ಧ, ಮತ್ತೆ ಎಚ್ ಫಾರ್ ಹೋಮಿಯೋಪತಿ. ಇದು 5 ಕೋರ್ಸ್ಗಳು ಅಂದ್ರೆ 5 ವೈದ್ಯಕೀಯ ಪದ್ಧತಿಗಳು, 5.5 ವರ್ಷದ ಗ್ರಾಜ್ಯುಯೇಷನ್ ಅವರದು ಸ್ಟಡಿ. ಅದು BH ಹೋಮಿಯೋಪತಿಯಲ್ಲಿ ನಾವು BHMS ಅಂತ ಕರಿತೇವೆ, ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಅಂಡ್ ಸರ್ಜರಿ. ಇದು ಭಾರತದಲ್ಲಿ ನಮ್ಮಲ್ಲಿ ಈಗ ಒಂದು 200-210 ಆಲ್ಮೋಸ್ಟ್ 210 ಕಾಲೇಜುಗಳಿವೆ ಹೋಮಿಯೋಪತಿ ಕಾಲೇಜುಗಳು. ಪ್ರತಿ ರಾಜ್ಯದಲ್ಲಿಯೂ ಸರ್ಕಾರಿ ಕಾಲೇಜುಗಳು ಇವೆ, ಖಾಸಗಿ ಕಾಲೇಜುಗಳು ಇವೆ. ಈಗ ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜು ಬೆಂಗಳೂರಲ್ಲಿ ಇದೆ, ಮತ್ತೊಂದು 15 ಖಾಸಗಿ ಕಾಲೇಜುಗಳಿದೆ. ನಮ್ಮ ಜಿಲ್ಲೆಯಲ್ಲಿ 3 ಖಾಸಗಿ ಕಾಲೇಜುಗಳಿವೆ. ಇದಕ್ಕೀಗ ಸೇರುವಂತಹ ಆಕಾಂಕ್ಷಿಗಳು PUCಯಲ್ಲಿ ಅವರು ಈ ವಿಜ್ಞಾನ ಸಬ್ಜೆಕ್ಟ್ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ 50% ಕನಿಷ್ಠ ಮಾರ್ಕ್ ಮತ್ತೆ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಅದಕ್ಕೆ ಕ್ವಾಲಿಫೈ ಆದ್ಮೇಲೆ ಈ ಹೋಮಿಯೋಪತಿ ಕೋರ್ಸ್ ಅನ್ನು ಅವರು ಆಯ್ಕೆ ಮಾಡಿಕೊಳ್ಬಹುದು. ಇದು 5.5 ವರ್ಷದ ಕೋರ್ಸ್ ಅಂದ್ರೆ 4.5 ವರ್ಷದ ಅಧ್ಯಯನ ಮತ್ತೆ 1 ವರ್ಷದ ಇಂಟರ್ನ್ಶಿಪ್ ಅವರ ಟ್ರೈನಿಂಗ್ ಪೀರಿಯಡ್. ಇದು ನಮ್ಮ ದೇಶದಲ್ಲಿ ಈ ಶಿಕ್ಷಣವನ್ನು ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್, ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪತಿ ಅಂದ್ರೆ ನಮ್ಮ ದೇಶದ ಆರೋಗ್ಯ ಸಚಿವಾಲಯದ ಅಡಿಯಲ್ಲಿ ಆಯುಷ್ ಮಂತ್ರಾಲಯ ಅಂತ ಇದೆ, ಆಯುಷ್ ಸಚಿವಾಲಯ, ಅದರ ಕೆಳಗೆ ಒಂದು ಈ ಆಯುರ್ವೇದ ವೈದ್ಯ ಪದ್ಧತಿಯನ್ನು ಹೋಮಿಯೋಪತಿ ವೈದ್ಯ ಪದ್ಧತಿಗೆ ಬೇರೆ ಬೇರೆಯಾದ ಒಂದು ಎಪೆಕ್ಸ್ ಬಾಡಿ ಅಂತ ಹೇಳ್ತೇವೆ ನಾವು, ಅಂದ್ರೆ ಈ ವೈದ್ಯಕೀಯ ಶಿಕ್ಷಣವನ್ನು ಒಂದು ಹೌದು ನಿಯಂತ್ರಿಸುವಂತ ಒಂದು ಸಂಸ್ಥೆ, ಅದಕ್ಕೆ ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪತಿ, ಇದು ನವದೆಹಲಿಯಲ್ಲಿದೆ. ಮತ್ತೆ ಪ್ರತಿ ರಾಜ್ಯದಲ್ಲಿಯೂ ಹೋಮಿಯೋಪತಿಕ್ ಬೋರ್ಡ್ ಆಫ್ ಮೆಡಿಸಿನ್, ಕರ್ನಾಟಕ ಹೋಮಿಯೋಪತಿಕ್ ಬೋರ್ಡ್ ಆಫ್ ಮೆಡಿಸಿನ್ ಅಂದ್ರೆ ಹೋಮಿಯೋಪತಿಕ್ ಸ್ಟೇಟ್ ಕೌನ್ಸಿಲ್ ಇದೆ. ಸೊ ಇವುಗಳೆಲ್ಲ ಈ ವೈದ್ಯಕೀಯ ಕಾಲೇಜುಗಳನ್ನು ನಿಯಂತ್ರಣ ಮಾಡುದು, ಮತ್ತೆ ಅವುಗಳ ಈ ಗುಣಮಟ್ಟತೆಯನ್ನು ನೋಡಿಕೊಳ್ಳುದು, ಮತ್ತೆ ಅವರ ಸಿಲೆಬಸ್ ಅನ್ನು ಫ್ರೇಮ್ ಮಾಡುದು, ಇಂತ ಒಂದು ಕೆಲಸಗಳು ನಡೀತಾ ಇದೆ. ಹೋಮಿಯೋಪತಿ ಚಿಕಿತ್ಸೆಯ ಬಗ್ಗೆ ಹೇಳಿ, ಇದು ಯಾವ ರೀತಿ ಭಿನ್ನವಾಗಿದೆ, ಇದರ ಒಂದು ವಿಶೇಷತೆಗಳು ಏನೇನು? ಅದೇ, ಇಲ್ಲಿ ನಾವು ಹೋಮಿಯೋಪತಿಯಲ್ಲಿ ನಾನು ಈಗಾಗಲೇ ಹೇಳಿದೆ ನಮ್ಮ ನಿಯಮಗಳು, ಮೂಲಭೂತ ನಿಯಮಗಳು. ಇಲ್ಲಿ ನಾನು ಹೇಳಿದಾಗೆ ರೋಗಿಗೆ ಚಿಕಿತ್ಸೆ, ರೋಗಕ್ಕಲ್ಲ. ಅಂದ್ರೆ ಇಲ್ಲಿ ನೋಡಿ, ನಾನೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಇಲ್ಲಿ ಒಬ್ಬ ಒಂದು ಮೈಗ್ರೇನ್ ಇರುವ ರೋಗಿ ಬಂದ್ರೆ, ನಮ್ಮಲ್ಲಿ ಮೈಗ್ರೇನ್ಗೆ ಚಿಕಿತ್ಸೆ ಉಂಟಂತ ಹೇಳಿದ್ರೆ, ಮೈಗ್ರೇನ್ ಗೆ ಒಂದು 100 to 150 ಔಷಧಗಳಿವೆ. ಅವುಗಳನ್ನು ಆಯ್ಕೆ ಮಾಡುವ ಕ್ರಮ ಹೇಗೆಂದ್ರೆ, ಈ ಯಾವ ಈಗ ಮೈಗ್ರೇನ್ ಬರುವುದು ತಲೆಯ ಒಂದು ಭಾಗದಲ್ಲಿಯ ಅಥವಾ ಯಾವ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ. ಬಲಭಾಗದಲ್ಲಿ ಬಂದ್ರೆ ಅವನಿಗೆ ಅದು ರೇಡಿಯೇಷನ್, ಅದು ನೋವು ಸಾಧಾರಣ ಒಂದೇ ಕಡೆ ಇರ್ತದ ಅಥವಾ ಬಲ ಎಡ ಸಡೆಗೆ ರೇಡಿಯೇಷನ್ ಆಗುತ್ತಾ, ಅಥವಾ ಇದು ಯಾವ ಸಮಯದಲ್ಲಿ ಜಾಸ್ತಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ? ಮತ್ತೆ ಹೆಂಗಸರಲ್ಲಿ ನೋಡಿದ್ರೆ ಇದು ಋತುಚಕ್ರದ ಮೊದಲು ಬರ್ತದ, ಋತುಚಕ್ರದ ನಂತರ ಬರ್ತದ? ಹೀಗೆ ನಾವು ಪ್ರತಿ ರೋಗದ ಈ ರೋಗ ಲಕ್ಷಣಗಳನ್ನು ನಾವೊಂದು ಅಧ್ಯಯನ ಮಾಡಿ ಅದಕ್ಕೆ ಮತ್ತೆ ವ್ಯಕ್ತಿ ಅದಕ್ಕೆ ಹೇಗೆ ಪ್ರತಿಸ್ಪಂದಿಸ್ತಾನೆ. ಈಗ ರೋಗಿಗೆ ಅಂದ್ರೆ ಈಗ 100 migraine ರೋಗಿ ಪೇಷಂಟ್ಸ್ ಅನ್ನು ನಾವು ತಗೊಂಡ್ರೆ ಪ್ರತಿಯೊಬ್ಬರಲ್ಲಿ ನಾವು ನೋಡ್ತೇವೆ ಕೆಲವು ಭಿನ್ನತೆಗಳಿರ್ತದೆ. ಈ ಸೂಕ್ಷ್ಮ ವಿಷಯಗಳನ್ನು ಮತ್ತೆ ಈ ರೋಗ ಲಕ್ಷಣಗಳನ್ನು ಅಂದ್ರೆ ನಾವು PQRS ಸಿಂಪ್ಟಮ್ ಅಂತ ಕರೀವಿ, ಪೆಕ್ಯುಲಿಯರ್ ಸಿಂಪ್ಟಮ್ಸ್ ಅನ್ನು ನಾವು ಸ್ಟಡಿ ಮಾಡಿ ಅದಕ್ಕೆ ಬೇಕಾಗುವಂತ ಔಷಧವನ್ನು ನಾವು ಸರಿ ಪ್ರಮಾಣದಲ್ಲಿ ಕೊಡುವುದೇ ಹೋಮಿಯೋಪತಿಯಲ್ಲಿ ಒಂದು ವಿಶಿಷ್ಟ ಚಿಕಿತ್ಸೆ. ಇದಕ್ಕೆ ನಾವು ಹೇಳುದು ರೋಗಿಗೆ ಚಿಕಿತ್ಸೆ, ಹೋಮಿಯೋಪತಿಯಲ್ಲಿ ರೋಗಕ್ಕಲ್ಲ, ರೋಗಿಗೆ ಚಿಕಿತ್ಸೆ. ಇಲ್ಲಿ ನಾವು ರೋಗದ ಭಾಷೆ ಮತ್ತೆ ರೋಗಿಯ ಭಾಷೆ ಎರಡನ್ನೂ ನಾವು ಒಂದು ಕನ್ಸಿಡರ್ ಮಾಡಬೇಕಾಗ್ತದೆ. ಇನ್ನೊಂದು, ನಾವು ದೇಹದ ಭಾಷೆ ಮತ್ತು ಹೋಮಿಯೋಪತಿ ಚಿಕಿತ್ಸೆ. ಇಲ್ಲಿ ಈ ದೇಹದ ಭಾಷೆ ಅಂದ್ರೆ ನಾವು ಈ ದೈಹಿಕ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಇರ್ತದೆ. ಉದಾಹರಣೆಗೆ ಅವರು ಅವರ ಆಹಾರ ವಿಹಾರ, ಆನಂತರ ಅವರು ಇಷ್ಟಪಡುವ ಆಹಾರಗಳು, ಆನಂತರ ಅವರ ಈ ಮಲವಿಸರ್ಜನೆ, ಮೂತ್ರ ವಿಸರ್ಜನೆ ಕ್ರಮಗಳು, ಆನಂತರ ನಿದ್ರೆಯ ಕ್ರಮ, ಋತುಚಕ್ರದ ಕ್ರಮಗಳು, ಇದನ್ನೆಲ್ಲ ನಾವು ಡಿಟೇಲ್ಸ್ ಆಗಿ ನಾವು ಕನ್ಸಿಡರ್ ಮಾಡಿ ಆನಂತರ ಚಿಕಿತ್ಸೆ ನಿರೂಪಿಸ್ತೇವೆ. ಆನಂತರ ಇನ್ನೊಂದು, ಅವರ ದೇಹ ಪ್ರಕೃತಿ, ನಾನು ಹೇಳಿದಾಗೆ ಅದು ಕಾನ್ಸ್ಟಿಟ್ಯೂಷನ್ ಮತ್ತೆ ದೇಹ ಪ್ರವೃತ್ತಿ ಅಂದ್ರೆ ಡಯಾಥಿಸಿಸ್ ಅಂತ ಹೇಳುದು ನಾವು. ಅಂದ್ರೆ ಕೆಲವರ ದೇಹ ಪ್ರವೃತ್ತಿ, ಈಗ ನಾವು ಉದಾಹರಣೆ ಹೇಳುದಾದ್ರೆ ಒಂದು ಈಗ ಕೆಲವರಿಗೆ ಈ ಕಿಡ್ನಿ ಸ್ಟೋನ್ ಆಗುವುದು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಈ ಕಿಡ್ನಿ ಸ್ಟೋನ್ ಕೆಲವರಲ್ಲಿ ಎಷ್ಟು ಜಾಗ್ರತೆ ಮಾಡಿದ್ರು ಮತ್ತೆ ಮತ್ತೆ ಆಗ್ತಾ ಇರ್ತದೆ, ಅದಕ್ಕೆ ನಾವು ಡಯಾಥಿಸಿಸ್ ಅಂತ ಕರೆಯುವುದು. ದೇಹ ಪ್ರವೃತ್ತಿ, ಅವರ ಬಾಡಿಯಲ್ಲಿ ಒಂದು ಲಿಥೆಮಿಕ್ ಡಯಾಥಿಸಿಸ್ ಟೆಂಡೆನ್ಸಿ ಅಂದ್ರೆ ಅದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರೋದು. ಕೆಲವರಲ್ಲಿ ಅಲರ್ಜಿ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರೋದು. ಇಂಥ ಪುನರಾವರ್ತನೆಗೆ ಈ ರೋಗಿ ಎಷ್ಟು ಕಷ್ಟಪಟ್ಟರು ಸಹ ಕೆಲವು ಸಲ ಅವನಿಂದ ಸಾಧ್ಯ ಆಗುದಿಲ್ಲ. ಆದ ಕಾರಣ ಅಲ್ಲಿ ನಾವು ದೇಹ ಪ್ರವೃತ್ತಿಯನ್ನು ಅಭ್ಯಾಸ ಮಾಡಿ ಅಥವಾ ದೇಹ ಪ್ರವೃತ್ತಿಯನ್ನು ಅವರನ್ನು ಕಂಪ್ಲೀಟ್ ಡಿಟೇಲ್ ನಾವು ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಬೇಕಾಗುವ ಚಿಕಿತ್ಸೆ ಕೊಡುದು. ಆನಂತರ ಸ್ವಭಾವ ವೈಚಿತ್ರ್ಯ, ನಾನು ಈಗಾಗಲೇ ಹೇಳಿದ್ದೇನೆ ಟೆಂಪರ್ಮೆಂಟ್. ಆನಂತರ ಮಯಸ್ಮ್ಯಾಟಿಕ್ ಚಿಕಿತ್ಸೆ ಅಂತ ಕರಿತೇವೆ ನಾವು. ಮಯಸ್ಮ್ಯಾಟಿಕ್ ಅಂದ್ರೆ ಆಯುರ್ವೇದದಲ್ಲಿ ನೀವು ಕೇಳಿರ್ಬೋದು ತ್ರಿದೋಷ ಸಿದ್ಧಾಂತ ಅಂತೇಳಿ. ಹೌದು, ಅದರಾಗಿ ಹೋಮಿಯೋಪತಿಯಲ್ಲಿ ಸಹ ನಮ್ದೊಂದು ತ್ರಿದೋಷ ಸಿದ್ಧಾಂತ ಇದೆ. ಎಲ್ಲ ದೀರ್ಘಕಾಲೀನ ಕಾಯಿಲೆಗಳಿಗೆ ಇದು ಅನ್ವಯ ಆಗ್ತದೆ. ಇಲ್ಲಿ ನಾವು 3 ಸಿದ್ಧಾಂತಗಳು, ಒಂದು ಸೋರಾ ಥಿಯರಿ, ಇನ್ನೊಂದು ಸೈಕೋಟಿಕ್, ಮತ್ತೊಂದು ಸಿಫಿಲಿಟಿಕ್ ಅಂತ ಹೇಳಿ ಎಲ್ಲ ಈ ಕಾಯಿಲೆಗಳನ್ನು, ಈ ಮನುಷ್ಯರಿಗೆ ಬರುವ ಎಲ್ಲ ಕಾಯಿಲೆಗಳನ್ನು ನಾವು ಈ 3 ತ್ರಿದೋಷಗಳ ಅಡಿಯಲ್ಲಿ ನಾವು ಅದನ್ನು ಕ್ಲಾಸಿಫೈ ಮಾಡ್ತೇವೆ, ಸೋರಾ, ಸೈಕೋಟಿಕ್ ಮತ್ತೆ ಸಿಫಿಲಿಟಿಕ್. ಈಗ ಸೋರಾ ಮಯಾಸಮ್ ಅಲ್ಲಿ ಯಾವುದೆಲ್ಲ ಕಾಯಿಲೆಗಳನ್ನು ನೋಡ್ತಾ ಹೋದ್ರೆ ಹೆಚ್ಚಾಗಿ ಚರ್ಮದ ಕಾಯಿಲೆಗಳು, ಆನಂತರ ಅಲರ್ಜಿ ಕಾಯಿಲೆಗಳು, ಮೂಗು, ಗಂಟಲು, ಕಣ್ಣು, ಇಂತಹ ಕಾಯಿಲೆಗಳು ಈ ಸೋರಾ ಮಯಾಸಮ್ನ ಅಡಿಯಲ್ಲಿ ಬರೋದು. ಮತ್ತೆ ಅವರ ವ್ಯಕ್ತಿತ್ವ ಹೇಗಿರ್ತದಂದ್ರೆ ಸ್ವಲ್ಪ ಆತಂಕ ಭರಿತ ವ್ಯಕ್ತಿತ್ವ, ಮತ್ತೆ ಅತಿ ಬೇಗ ಖಿನ್ನತೆಗೊಳಗಾಗುವುದು, ಸ್ವಲ್ಪ ಗೀಳು ಸ್ವಭಾವ, ಅಂಜಿಕೆ, ಹೆದರಿಕೆ, ಅತಿಯಾದ ಚುರುಕುತನ, ಇದೆಲ್ಲ ಈ ಸೋರಾ ಮಯಾಸಮ್ನಲ್ಲಿ ಬರುವಂತ ವ್ಯಕ್ತಿತ್ವ. ಇಲ್ಲಿ ನಾವು ರೋಗಿಯ ಪೂರ್ವ ಚರಿತ್ರೆ, ಕೌಟುಂಬಿಕ ಚರಿತ್ರೆ ಎಲ್ಲ ನಾವೊಂದು ನೋಡಿ ಮತ್ತೆ ಚಿಕಿತ್ಸೆ ಕೊಡಬೇಕಾಗ್ತದೆ. ಇನ್ನೊಂದು ನಾವು ಹೇಳೋದಾದ್ರೆ ಸೈಕೋಟಿಕ್ ಮಯಾಸಮ್, ಅವ್ರ ಸೈಕೋಸಿಸ್ ಮಯಾಸಮ್. ಇಲ್ಲಿ ಬರುವ ಮುಖ್ಯ ಕಾಯಿಲೆಗಳಂದ್ರೆ ಉಬ್ಬಸ, ದಮ್ಮು, ಮತ್ತೆ ಕೆಡು, ನಾವು ನರುಳಿಂದ ಕೇಳಿರ್ಬೋದು, ಹೋಮಿಯೋಪತಿಗೆ ಅನೇಕರು ಬರ್ತಾರೆ ಈ ಕೆಡು ಕೆಡು. ಹೋಮಿಯೋಪತಿಯಲ್ಲಿ ಒಂದು ಅದ್ಭುತ ಚಿಕಿತ್ಸೆ ಇದೆ, ಅದು ಸಾಧಾರಣ ನಿಮಗೆ ಕೆಲವರಿಗೆ ಒಂದು ಕೆಲವು ದಿನಗಳಲ್ಲಿ ಹೋಗ್ಬೋದು ಅಂತ ಒಂದು ಚಿಕಿತ್ಸೆ ಇದೆ ಹೋಮಿಯೋಪತಿಯಲ್ಲಿ. ಅನಂತರ ಇದು ಅಂಗಾಂಗಗಳಲ್ಲಿ ಬರುವ ಗೆಡ್ಡೆಗಳು, ರಕ್ತದೊತ್ತಡ, ಈ ಟಾನ್ಸಿಲ್ ಮತ್ತೆ ಎಡಿನಾಯ್ಡ್ ಸಮಸ್ಯೆಗಳು ಹೆಚ್ಚಾಗಿ ಮಕ್ಕಳಲ್ಲಿ ಬರ್ತದೆ, ಮತ್ತೆ ಮೂತ್ರಜನಕಾಂಗದಲ್ಲಿ ಆಗುವಂತ ಕಲ್ಲುಗಳು, ಸ್ಟೋನ್ಸ್, ಮತ್ತೆ ಮೂಲವ್ಯಾಧಿ, ಇದೆಲ್ಲ ಸೈಕೋಟಿಕ್ ಮ್ಯಾಸಮ್ ಅಲ್ಲಿ ಬರುದು. ಇಲ್ಲಿ ವ್ಯಕ್ತಿತ್ವ ಹೇಗಿರ್ತದೆ ಅಂದ್ರೆ, ನಾವು ಅದಕ್ಕೆ ನಾವು ರೋಗಿಗೆ ಮತ್ತೆ ರೋಗಕ್ಕೆ ಪ್ರಾಶಸ್ತ್ಯ ಕೊಡುದು, ಯಾಕಂದ್ರೆ ಇಲ್ಲಿ ವ್ಯಕ್ತಿತ್ವ ಹೇಗಿರ್ತದೆ ಅಂದ್ರೆ ಈ ಸಂಶಯ ಪ್ರವೃತ್ತಿ, ಸ್ವಲ್ಪ ಸಸ್ಪಿಷನ್, ಮತ್ತೆ ಸ್ವಲ್ಪ ಅಸೂಯೆಗೆ ಒಳಗಾಗುದು, ಸ್ವಲ್ಪ ಜೇಲಸ್ತರ, ಅನಂತರ ಸೇಡು ತೀರಿಸಿಕೊಳ್ಳುವ ಪ್ರವೃತ್ತಿ, ರಿವೆಂಜ್ಫುಲ್. ಇದೆಲ್ಲ ನಾವು ಪೇಷಂಟ್ಸ್ ಬರುವಾಗ ನಮಗೆ ಅದು ಗೊತ್ತಾಗುದಿಲ್ಲ. ಹೆಚ್ಚಾಗಿ ನಾವು ಈಗ ಗಂಡ ಹೆಂಡತಿ ಬಂದ್ರೆ ಅವರು ನಾವು ಇಬ್ಬರಲ್ಲಿಯೂ ಕೆಲಸ ಮಾತಾಡಬೇಕಾಗ್ತದೆ, ಅಂದ್ರೆ ಒಬ್ಬ ಇನ್ನೊಬ್ಬರು ಅವರ ನೇಚರ್ ಆತ್ಮ ಸಮಾಲೋಚನೆ, ಅದು ಆಪ್ತ ಸಮಾಲೋಚನೆ ಮಾಡಿ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಅದು ಒಂದೇ ಸಲ ಬರುವಾಗ ಸಾಧ್ಯ ಆಗುದಿಲ್ಲ, ಕೆಲವು ಸಲ ಎರಡನೇ ಮೂರನೇ ಸಲ ಬರುವಾಗ ನಮಗೆ ಆ ವ್ಯಕ್ತಿತ್ವ ಅರ್ಥ ಆಗ್ತದೆ, ಮತ್ತೆ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆ ಕೊಡಬೇಕಾಗ್ತದೆ. ಇನ್ನೊಂದು ಸಿಫಿಲಿಟಿಕ್ ಮಯಾಸಮ್. ಈ ಸಿಫಿಲಿಟಿಕ್ ಮಯಾಸಮ್ ನಮ್ಮ ಪ್ರಕಾರ ಸ್ವಲ್ಪ ಕಷ್ಟ, ಅಂದ್ರೆ ಅಲ್ಲೆಲ್ಲ ಈ ಸಂಕೀರ್ಣ ಕಾಯಿಲೆಗಳು ಬರುದು ಅಂತ ಒಂದು ಸಿಫಿಲಿಟಿಕ್ ಮಯಾಸಮ್ ಅಲ್ಲಿ. ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರ್ತದೆ ಅಂದ್ರೆ ಅತಿಯಾದ ಸಿಟ್ಟು ಮತ್ತೆ ಆವೇಶ, ಮತ್ತೊಂದು ಕೋಪ ಬರುವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿ ಅರಿವಾಗದೇ ಇರುವುದು. ಕೆಲವು ಸಲ ಕೆಲವರು ಕೋಪ ಮಾಡೋದು ತೆಗೆದು ಬಿಸಾಡುದು, ಅಥವಾ ಒಂದು ಹೊಡೆಯುದು, ಜಗಳ ಮಾಡುದು, ಕೆಲವರೊಂದು ಎಲ್ಲವನ್ನು ನಾಶಗೊಳಿಸೋದು, ಹಾಳುಗೆಡವು ಪ್ರವೃತ್ತಿ ಅಂತ ಹೇಳ್ತೇವೆ, ಡಿಸ್ಟ್ರಕ್ಟಿವ್ ಟೆಂಡೆನ್ಸಿ. ಅದು ಮಕ್ಕಳಲ್ಲಿ ಇರ್ಬೋದು, ದೊಡ್ಡವರಲ್ಲಿ ಇರ್ಬೋದು, ಪ್ರಾಯದಲ್ಲಿಯೂ ಇರ್ಬೋದು. ಇಂಥ ವ್ಯಕ್ತಿತ್ವದಲ್ಲಿ ಈಗ ಯಾವುದೆಲ್ಲ ಕಾಯಿಲೆಗಳಂದ್ರೆ ಹೆಚ್ಚಾಗಿ ನಾವಿಲ್ಲಿ ನೋಡುದು ಈ ಗ್ಯಾಂಗ್ರೀನ್ ಅಂತ ಕಾಯಿಲೆಗಳು, ಅನಂತರ ಹೃದಯಾಘಾತ, ಮತ್ತೆ ಮಧುಮೇಹದಿಂದ ನರಮಂಡಲ ದುರ್ಬಲಗೊಳ್ಳುವಂತ ಕಾಯಿಲೆ, ಇದು ಕೆಲವು ಡಯಾಬಿಟಿಕ್ ನ್ಯೂರೋಪತಿ, ಮತ್ತೆ ಈ ಮೆದುಳಲ್ಲಿ ಆಗುವಂತ ಕೆಲವು ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್, ಈಗ ಈ ಪಾರ್ಕಿನ್ಸನ್ ಇರ್ಬೋದು, ಅಥವಾ ಕೆಲವು ಡಿಮೆನ್ಷಿಯಾ, ಆಲ್ಝೈಮರ್, ಇಂತ ಕೆಲವು ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದ್ರು. ಸೊ ನಾವು ಹೋಮಿಯೋಪತಿಯಲ್ಲಿ ಇದೊಂದು ನಮ್ದು ಸ್ಪೆಷಾಲಿಟಿ, ಈ ಮಯಾಸಮ್ ಅಂದ್ರೆ ಹೋಮಿಯೋಪತಿಯಲ್ಲಿಯ ತ್ರಿದೋಷ ಸಿದ್ಧಾಂತ. ಇದು ನಾನು ಹೋಮಿಯೋಪತಿ ಬಗ್ಗೆ, ಹೋಮಿಯೋಪತಿಯ ಚಿಕಿತ್ಸೆ ಬಗ್ಗೆ ಒಂದು ನಿಮಗೆ ಸಂಕ್ಷಿಪ್ತವಾಗಿ ನನ್ನ ವಿವರಣೆ ಇದೆ. ಡಾಕ್ಟರ್, ಈಗ ಈ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸುವಂತಹ ಒಂದು ಸಂದರ್ಭದಲ್ಲಿ ಏನೇನು ವೈದ್ಯಕೀಯ ಸವಾಲುಗಳು ಇದ್ರಾಗ್ತವೆ? ಈಗ ನಾನು ಈಗಾಗಲೇ ಹೇಳಿದಾಗೆ ಇದು ಹೋಮಿಯೋಪತಿಯಲ್ಲಿ ನಮಗೆ ಚಿಕಿತ್ಸೆ ಕೊಡಬೇಕಾದ್ರೆ ರೋಗವನ್ನು ಮತ್ತೆ ರೋಗಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಬೇಕು. ನನ್ನ ಮಟ್ಟಿಗೆ ಅದೊಂದೇ ದೊಡ್ಡ ಸವಾಲು. ಯಾಕೆಂದ್ರೆ ಈಗ ರೋಗಿ ನಮ್ಮ ಕ್ಲಿನಿಕ್ಗೆ ಬಂದು ಏನಂದ್ರೆ ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲವರು ಹೇಗೆಂದ್ರೆ ತುಂಬಾ ರಿಸರ್ವ್ಡ್ ಇರ್ತಾರೆ. ಬಂದು ನಿಮಗೆ ನಿಮ್ಮಲ್ಲಿ ಇದಕ್ಕೆ ಮದ್ದಿದೆಯಾ, ಒಂದು ಕಾಯಿಲೆ ಹೆಸರು ಹೇಳಿ, ಆಸ್ಮಕ್ಕೆ ಮದ್ದಿದೆಯಾ, ಅಥವಾ ನಿಮ್ಮಲ್ಲಿ ಟಾನ್ಸಿಲ್ಗೆ ಮದ್ದಿದೆಯಾ, ಎಡಿನಾಯ್ಡ್ಗೆ ಮದ್ದಿದೆಯಾ, ಥೈರಾಯ್ಡ್ಗೆ ಮದ್ದಿದೆ, ಈ ತರ ಕೇಳ್ತಾರೆ. ಇದು ನಮಗೆ ಏನಾಗ್ತದೆ ಅಂದ್ರೆ ಕೆಲವು ಸಲ ಕಷ್ಟ ಆಗ್ತದೆ, ಯಾಕಂದ್ರೆ ನಾವು ಡೈರೆಕ್ಟ್ ಮದ್ದು ಅಂತ ಹೇಳಿದ್ರೆ ಮತ್ತೆ ನಾವು ಬೇರೆ ಕ್ವಶನ್ ಗಳನ್ನು ಕೇಳಿದ್ರೆ ನಿಮಗೆ ಕಾಯಿಲೆ ಬಿಟ್ಟು ಬೇರೆ ವಿಷಯಗಳು ಯಾಕೆ ಅಂತ ಹೇಳುವ, ಕೆಲವು ಸಲ ನಮ್ದು ವೈದ್ಯರು ಅಧಿಕ ಪ್ರಸಂಗ ಪ್ರಶ್ನೆಯನ್ನು ಕೇಳ್ತಾರ ಅಂತ ಹೇಳುವ ಒಂದು ಮನೋಭಾವ ಬರ್ತದೆ. ಹಾಗೆ ಈ ರೋಗವನ್ನು ಮತ್ತೆ ರೋಗಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವುದೇ ಒಂದು ದೊಡ್ಡ ಸವಾಲು ನನ್ನ ಪ್ರಕಾರ. ಮತ್ತೆ ನಮ್ಮ ಪಿತಾಮ ಅಂದ್ರೆ ಹೋಮಿಯೋಪತಿಯ ಜನಕ ಡಾಕ್ಟರ್ ಸ್ಯಾಮಲ್ ಹನಿಮನ್ ಒಂದು ಮಾತು ಹೇಳಿದ್ದಾರೆ, ಒಬ್ಬ ಹೋಮಿಯೋಪತಿ ವೈದ್ಯ ಪರಿಣಾಮಕಾರಿ ಚಿಕಿತ್ಸೆ ನಿರೂಪಿಸಬೇಕಾದ್ರೆ ನಾಲ್ಕು ವಿಷಯಗಳನ್ನು ಅವರು ಪ್ರಸ್ತಾವ ಮಾಡ್ತಾರೆ. ಒಂದು, ಯಾವುದೇ ಪೂರ್ವಕಲ್ಪಿತ ಅಭಿಪ್ರಾಯಗಳು ನಮ್ಮಲ್ಲಿ ಇರಬಾರದು ಹೋಮಿಯೋಪತಿ ವೈದ್ಯರಲ್ಲಿ. ಫ್ರೀಡಮ್ ಫ್ರಮ್ ಪ್ರಿಜುಡಿಸ್ ಅಂತ ಹೇಳುದು, ನಾವೀಗ ಒಂದು ಟ್ರೀಟ್ಮೆಂಟ್ ಕೊಡುವಾಗ ನಮ್ಮಲ್ಲಿ ಯಾವುದೇ ಒಂದು ಪೂರ್ವಕಲ್ಪಿತ ಅಭಿಪ್ರಾಯಗಳು ಇರಬಾರದು. ಎರಡನೇದ್ದು, ಪೇಷಂಟ್ಸ್ ಹೇಳುವ ಅಂದ್ರೆ ರೋಗಿಗಳು ಹೇಳುವ ಪ್ರತಿಯೊಂದು ವಿಷಯವನ್ನು ನಾವು ಅದನ್ನು ಕರೆಕ್ಟ್ ಆಗಿ ಕೇಳಬೇಕು. ಅಂದ್ರೆ ಎಲ್ಲ ಇಂದ್ರಿಯಗಳು ಸ್ವಸ್ಥವಾಗಿರ್ಬೇಕು, ನಮ್ದು ಸೌಂಡ್ ಸೆನ್ಸಸ್. ಅದು ನಾವು ಅದನ್ನು ಇದು ನಾನ್ ಸೆನ್ಸ್ ಅದು ಹಾಗೆಲ್ಲ ಹೇಳುವಾಗ ಇಲ್ಲ, ನಾವು ಪ್ರತಿಯೊಂದು ಲಕ್ಷಣಗಳು ನಮಗೆ ಹೋಮಿಯೋಪತಿ ಡಾಕ್ಟರ್ ಹತ್ರ ಅವರು ಹೇಳುವಾಗ ಎಲ್ಲವನ್ನೂ ಹೇಳಬೇಕಾಗ್ತದೆ, ಯಾವುದೇ ಮುಚ್ಚುಮರ ಇಲ್ಲದೆ. ಅದ್ರಲ್ಲಿ ಯಾವ್ದು ಬೇಕು ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಚಿಕಿತ್ಸೆ ನಿರೂಪಿಸ್ತೇವೆ. ಮೂರನೇ ವಿಷಯ ನಮ್ಮ ಇವರು ಫೌಂಡರ್ ಹೇಳುದೇನಂದ್ರೆ, ರೋಗಿಯ ರೋಗ ವರ್ಣನೆಯನ್ನು ನಿಷ್ಪಕ್ಷಪಾತವಾಗಿ ಕೇಳಬೇಕು. ನಂತರ ನಾಲ್ಕನೇದಾಗಿ, ಕಾಯಿಲೆಯ ಮೂಲ ಕಾರಣ ಕಂಡುಹಿಡಿಯುವ ಪ್ರಯತ್ನ ಮಾಡಬೇಕು, ಅಂದ್ರೆ ಫಿಡೆಲಿಟಿ ಇನ್ ಟ್ರೇಸಿಂಗ್ ದ ಪಿಕ್ಚರ್ ಆಫ್ ದ ಡಿಸೀಸ್, ಅಂದ್ರೆ ಕಾಯಿಲೆಗೆ ಮೂಲ ಕಾರಣ ಏನು, ಇದು ಇದನ್ನು ನಾವು ಕಂಡುಹುಡುಕಬೇಕಾಗ್ತದೆ. ಅಂದ್ರೆ ಅದು ಏನಾದ್ರೂ ಅವರಿಗೆ ಮಾನಸಿಕ ಕಾರಣಗಳ, ದೈಹಿಕ ಕಾರಣಗಳ, ಭಾವನಾತ್ಮಕ ಕಾರಣಗಳು, ಇಂತೆಲ್ಲ ಕಾರಣಗಳನ್ನು ನಾವು ಅಧ್ಯಯನ ಮಾಡಿ ಆನಂತರ ಚಿಕಿತ್ಸೆ ನಿರೂಪಿಸಬೇಕಾಗ್ತದೆ. ಇದೊಂದು ಸವಾಲು, ಯಾಕೆಂದ್ರೆ ಈಗಿನ ಕಾಲದಲ್ಲಿ ಯಾರಿಗೂ ಪುರ್ಸೊತ್ತಿ ಇಲ್ಲ. ರೋಗಿಗಳು ಬರುವಾಗ ಸಹ ಕನಿಷ್ಠ ಸಮಯದಲ್ಲಿ ಅವರಿಗೆ ಹೆಚ್ಚು ಕಾಯಿಲಿಕ್ಕೂ ಅವರಿಗೆ ತಾಳ್ಮೆ ಇರೋದಿಲ್ಲ. ಅದ ಕಾರಣ ಹೋಮಿಯೋಪತಿ ಕ್ಲಿನಿಕ್ಗೆ ಹೋದ್ರೆ ನೀವು ಕೆಲವು ಸಲ ಅಲ್ಲಿ ಡಾಕ್ಟರ್ ಬ್ಯುಸಿ ಇರುವಾಗ ಕೆಲವು ಸಲ ಕಾಯ್ಬೇಕಾಗ್ತದೆ. ಯಾಕಂದ್ರೆ ಒಂದು ರೋಗಿಗೆ ನಾವು ಕನಿಷ್ಠವಾಗಿ ಅಲ್ಲಿ ಒಂದು 20-25 ಹೆಚ್ಚಾಗಿ 30 ನಿಮಿಷವೂ ತಗೊಳ್ಬೇಕಾಗ್ತದೆ. ಫಸ್ಟ್ ಬರುವಾಗ. ಆನಂತರ ಬರುವಾಗ ನಮಗೆ ಎರಡು ಮೂರು ಸಲ ನಾವು ಕೇಳುವಾಗ ಸ್ವಲ್ಪ ನಮಗೆ ಕಡಿಮೆ ಸಮಯ ಸಾಕಾಗ್ತದೆ. ಈಗ ರೋಗಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದೊಂದು ಸವಾಲು. ಎರಡನೇ ಸವಾಲು ನಮ್ಮ ವೃತ್ತಿ ಜೀವನದಲ್ಲಿ ನಾನು ನೋಡಿದೆ ಹೇಗೆಂದ್ರೆ, ಈ ಹೋಮಿಯೋಪತಿ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ಇರೋದು, ಅದನ್ನು ನಾವು ನಿವಾರಣೆ ಮಾಡಬೇಕಾದ್ತು. ಆಕ್ಚುಲಿ ವಿಶ್ವ ಹೋಮಿಯೋಪತಿ ದಿನದ ಉದ್ದೇಶ ಸಾಗಿ ಈಗ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ, ಮತ್ತೆ ನಮ್ಮ ಹೋಮಿಯೋಪತಿ ಕೆಲವು ಸಂಸ್ಥೆಗಳು, ನಮ್ಮ ವೈದ್ಯಕೀಯ ಪದವೀಧರ ಸಂಸ್ಥೆಗಳಿವೆ, ಇವುಗಳೆಲ್ಲ ನಾವು ಏನ್ ಮಾಡೋದಂದ್ರೆ ಈ ಹೋಮಿಯೋಪತಿ ಬಗ್ಗೆ ಇರುವ ಕೆಲವು ತಪ್ಪು ಕಲ್ಪನೆಗಳು ಅಥವಾ ತಪ್ಪು ಅಭಿಪ್ರಾಯಗಳನ್ನು ನಾವು ಸರಿಪಡಿಸೋದು. ಇದು ಒಂದು ಚಾಲೆಂಜ್. ಯಾಕಂದ್ರೆ ಎಷ್ಟೋ ಬಾರಿ ನಾವು ನೋಡ್ತೇವೆ ಈಗ ಪೇಟೆಯಲ್ಲಿ, ಈಗ ನಮ್ಮ ದೇಶದಲ್ಲಿ ನೋಡಬೇಕಿದ್ರೆ ಒಂದು ಹೋಮಿಯೋಪತಿಯ ಪಾಪ್ಯುಲಾರಿಟಿ ಈಗ ನೋಡ್ಬೇಕಿದ್ರೆ ಒಂದು 15-20% ಜನರಿಗೆ ಮಾತ್ರ ಹೋಮಿಯೋಪತಿ ಬಗ್ಗೆ ಅರಿವಿದೆ. ಉಳಿದ 80% ಜನರಿಗೆ ಅರಿವಿಲ್ಲ. ಅದು ಅರಿವಿಲ್ಲ ಅಂದ್ರೆ ಅದು ಅವೇರ್ನೆಸ್ ಇಲ್ಲ ಅಂತಲ್ಲ, ಅದು ಹೋಮಿಯೋಪತಿ ಮಾಡಿದ್ರೆ ಕಷ್ಟ ಅಂತ. ಹೌದು, ಹಾಗೆ ಮತ್ತೊಂದು ಹೋಮಿಯೋಪತಿ ಬಗ್ಗೆ ಒಂದು ಅದರಲ್ಲಿ ಔಷಧಾಂಶ ಇರಲಿಲ್ಲ ಅಂತ ಹೇಳುವವರು ಇದ್ದಾರೆ. ಆನಂತರ ಕೆಲವರು ಹೋಮಿಯೋಪತಿಯಲ್ಲಿ ಅದು ಸೈಡ್ ಇಫೆಕ್ಟ್ ಇದೆ ಅಂತ ಹೇಳಿ ಹೇಳ್ತಾರೆ. ಅದು ಒಂದು ಕಾಲ್ಪನಿಕ ಅಡ್ಡಪರಿಣಾಮ. ಈಗ ಹೋಮಿಯೋಪತಿಯಲ್ಲಿ ಅಡ್ಡಪರಿಣಾಮ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇದು ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯನ್ನು ಆರಂಭಿಸಿದ್ದೆ ಯಾಕೆಂದ್ರೆ ಆ ಕಾಲದಲ್ಲಿ 1779-80 ಸಂಕೀರ್ಣ ಚಿಕಿತ್ಸೆ ಇತ್ತು. ಆದ ಕಾರಣ ಒಂದು ವ್ಯಕ್ತಿಗೆ ಯಾವುದೇ ಅಡ್ಡಪರಿಣಾಮ ಬರಬಾರ್ದು ಅಂತ ಹೇಳುವ ರೀತಿಯಲ್ಲಿ ಒಂದು ಈ ವೈದ್ಯಕೀಯ ಪದ್ಧತಿ ಸ್ಟಾರ್ಟ್ ಆಯಿತು. ಆದ ಕಾರಣ ಇದರಲ್ಲಿ ಅಡ್ಡಪರಿಣಾಮ ಬಂತು ಅಂದ್ರೆ ಅದು ಹೋಮಿಯೋಪತಿ ಅಲ್ಲ ಅಂತ ಲೆಕ್ಕ ನನ್ನ ಪ್ರಕಾರ. ಯಾಕಂದ್ರೆ ನಾವು ಔಷಧಿ ತಯಾರು ಮಾಡುವ ಕ್ರಮ ಮತ್ತೆ ಅದ್ರ ಕೊಡುವ ಡೋಸೇಜ್, ಮಿನಿಮಮ್ ಡೋಸ್, ಇದರಲ್ಲಿ ಯಾವುದೇ ಅಡ್ಡಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಚಿಕಿತ್ಸಾ ವಿಧಾನದ ಬಗ್ಗೆ ಹೇಳಿದ ಆವಾಗ ಒಂದು ಪ್ರಶ್ನೆ ಕೇಳಿದೆ ನಾನು, ಎಲ್ಲವೂ ಕೂಡ ಬಿಳಿ ಗುಳಿಗೆಯಾಗಿ ಕಾಣುತ್ತದೆ ಅಂತ. ನಿಜವಾಗಿ ಅದರಲ್ಲಿರುವಂತಹ ಒಂದು ಔಷಧಿಯ ಗುಣ ಯಾವುದು, ಎಲ್ಲಿಂದ ಬರ್ತದೆ ಅದು? ಹೋಮಿಯೋಪತಿಯಲ್ಲಿ ಆಕ್ಚುಲಿ ನೀವು ಹೇಳಿದಾಗೆ ಈ ದುಂಡಗಾಗಿರುವ ಒಂದು ಸಕ್ಕರೆ ಗುಳಿಗೆಗಳು ಅದು ಔಷಧ ಅಲ್ಲ. ಅದು ನಾವು ಕೇವಲ ಒಂದು ಮಾಧ್ಯಮವಾಗಿ ಉಪಯೋಗಿಸೋಣ. ಯಾಕೆಂದ್ರೆ ಹೋಮಿಯೋಪತಿಯಲ್ಲಿ ಸುಮಾರು 3000 ಔಷಧಗಳಿವೆ. ಇಲ್ಲಿ ನಾವು 80-90% ಔಷಧಗಳು ಸಸ್ಯಜನ್ಯ ಔಷಧಗಳು. ಈ ಸಸ್ಯಗಳ ಬೇರುಗಳಿಂದ, ಹೂಗಳಿಂದ, ಎಲೆಗಳಿಂದ, ಕೆಲವು ಸಂದರ್ಭದಲ್ಲಿ ಇಡೀ ಸಸ್ಯವನ್ನು ನಾವು ಬಳಸಿ ಹೋಮಿಯೋಪತಿ ಔಷಧಿಯನ್ನು ತಯಾರಿಸ್ತೇವೆ. ಇಲ್ಲಿ ಔಷಧಿಯ ಗುಣಗಳು ಜಾಸ್ತಿ ಇರುವ ಸಸ್ಯಗಳ ಭಾಗಗಳನ್ನು ಒಂದು ಸ್ಪೆಷಲ್ ಮೆಥಡ್ ಆಗಿ ಅಂದ್ರೆ ಮ್ಯಾಸರೇಷನ್ ಮಾಡಿ ಅದನ್ನೊಂದು ಪರ್ಕೋಲೇಟರ್ ಎಂಬ ವಿಶೇಷ ಸಾಧನದ ಮೂಲಕ ಅವರು ಸೋಸಿ ಅದರಲ್ಲಿರುವ ಮಲಿನತೆ, ಇಂಪ್ಯೂರಿಟೀಸ್ ಅನ್ನು ಬೇರ್ಪಡಿಸಿ ಕೊನೆಗೆ ಬರುವಂತ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಅದು ನಾವು ಅದನ್ನು ನಾವು ಮೂಲ ದ್ರವ್ಯ ಔಷಧ ಅಂತ ಹೇಳ್ತೇವೆ. ಅದರಿಂದ ಹೋಮಿಯೋಪತಿ ಔಷಧದ ಮೂಲ ದ್ರವ್ಯಕ್ಕೆ ಯಾವುದೇ ಕಲರ್ ಇಲ್ಲ, ಅದು ನೀರಿನಾಗಿರ್ತದೆ. ಅದನ್ನು ಹಾಳಾಗದಾಗಿ ಅದನ್ನು ಡಿಸ್ಪೆನ್ಸಿಂಗ್ ಆಲ್ಕೋಹಾಲ್ ಅಲ್ಲಿ ಮಿಕ್ಸ್ ಮಾಡಿರ್ತಾರೆ. ನಾವಾಗಿದ್ರೆ ಈ ಹೊರನೋಟಕ್ಕೆ ಹೋಮಿಯೋಪತಿ ಔಷಧಗಳು ವೈದ್ಯರು ನೀಡುವಾಗ ಒಂದೇ ತರ ಕಾಣ್ತದೆ ಎಲ್ರಿಗೂ, ಇದೇನಪ್ಪ ಬಿಳಿದ ಒಂದು ಬಣ್ಣದ ದುಂಡಗಾಗಿರೋ ಮಾತ್ರೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ. ಇವುಗಳೆಲ್ಲ ಆಡಿನ ಹಾಲಿನಲ್ಲಿ, ಆಡಿನ ಪುಡಿ ಮತ್ತು ಕಬ್ಬಿನ ಹಾಲಿನಿಂದ ತಯಾರಿಸಿದ ಗುಳಿಗೆಗಳು. ಈ ಗುಳಿಗೆಗಳಿಗೆ ನಾವು ಹೋಮಿಯೋಪತಿಯ ಮೂಲ ದ್ರವ್ಯ ಔಷಧವನ್ನು ಹಾಕಿ ಅದು ರೋಗಿಯ ರೋಗ ಪ್ರಾಯ ಕಾಯಿಲೆಯ ತೀವ್ರತೆಗೆ ಅನುಸಾರವಾಗಿ ಹಾಕಿ ಆನಂತರ ನಾವು ಅದಕ್ಕೆ ಮೆಡಿಕೇಟೆಡ್ ಪಿಲ್ಸ್ ಅಂತ ಹೇಳ್ತೇವೆ, ಮೆಡಿಕೇಟೆಡ್ ಗುಳಿಗೆಗಳು ಅಂತ ಹೇಳಿ ಅದನ್ನು ನಾವು ಪೇಷಂಟ್ಸ್ಗೆ ನೋಡ್ತೇವೆ. ಆದ್ರಿಂದ ಈ ಹೋಮಿಯೋಪತಿ ಔಷಧಗಳು ನೋಡಲು ಒಂದೇ ತರ ಇದ್ರು ಅದರಲ್ಲಿರುವ ಔಷಧಗಳೆಲ್ಲ ಬೇರೆ ಬೇರೆ. ತಪ್ಪು ಕಲ್ಪನೆಗಳ ಬಗ್ಗೆ ಅದೇ ನಾನು ಈಗಾಗಲೇ ಹೇಳಿದೆ ನಿಮಗೆ, ಹೋಮಿಯೋಪತಿ ಬಗ್ಗೆ ಒಂದು ತಪ್ಪು ಕಲ್ಪನೆ ಅಂದ್ರೆ ಹೋಮಿಯೋಪತಿ ನಿಧಾನ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ನಾನು ಕಂಡ ಪ್ರಕಾರ ಹೋಮಿಯೋಪತಿಯಲ್ಲಿ ನಾವು ರೋಗಿಯನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ ಮತ್ತೆ ನಾವು ಈ ಚಿಕಿತ್ಸಾ ನಿಯಮವನ್ನು ಸರಿಯಾಗಿ ಪಾಲಿಸಿದ್ರೆ ಖಂಡಿತವಾಗಿಯೂ ಹೋಮಿಯೋಪತಿ ನಿಧಾನ ಅಲ್ಲ. ಹೋಮಿಯೋಪತಿಯ ಪರಿಣಾಮವನ್ನು ಕೆಲವೇ ದಿನಗಳಲ್ಲಿ, ಈವನ್ ನಾವು ಕೆಲವು ತೀವ್ರ ತರದ ಕಾಯಿಲೆಗಳಲ್ಲಿ ನೋಡಿದ್ದೇವೆ, ತೀವ್ರ ತರದ ಕಾಯಿಲೆಗಳಲ್ಲಿ ಕೆಲವು ಈಗ ಒಂದು ಜ್ವರದವರು ಬರ್ತಾರೆ, ಬೇದಿಯಿಂದ ಬರ್ತಾರೆ, ಅಥವಾ ಕೆಲವು ಸಲ ಎಕ್ಯೂಟ್ ಪೇಯ್ನ್ ಅದು ಕುತ್ತಿಗೆ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಕೆಲವು ಡಿಸ್ಕ್ ಪ್ರಾಬ್ಲಮ್ನವರು ಬರ್ತಾರೆ, ಅನಂತರ ಕೆಲವರು ಈ ಹಿಮ್ಮಡಿ ನೋವು, ಪ್ಲಾಂಟರ್ ಫೇಷಿಯೈಟಿಸ್ ಅದರಿಂದ ಬರ್ತಾರೆ. ಸೊ ಇವುಗಳಿಗೆಲ್ಲ ನಾವು ಒಂದು ನಾನು ಹೇಳೋ ಪ್ರಕಾರ ಒಂದು ವಾರದ ಚಿಕಿತ್ಸೆಯಿಂದ ಅವರಿಗೆ ಪರಿಣಾಮ ಗೊತ್ತಾಗ್ತದೆ. ಈ ಜ್ವರದಂತ ಕಂಡೀಷನ್ ಅಲ್ಲಿ ಒಂದು ದಿನದಲ್ಲೇ ನಮಗೆ ಇದು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದಕ್ಕೆ ನಾವು ಹೋಮಿಯೋಪತಿಯ ಚಿಕಿತ್ಸಾ ನಿಯಮವನ್ನು ಸರಿಯಾಗಿ ಪಾಲಿಸಬೇಕು ಮತ್ತೆ ಸರಿಯಾದ ಡೋಸ್ ಅಲ್ಲಿ ನೀಡಬೇಕು ಅಷ್ಟೇ. ಈಗ ಆರಂಭಿಕ ಹಂತದಲ್ಲಿ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡೆಯುವಂತಹದ್ದು ಒಂದು ವಿಧವಾದ್ರೆ, ಬೇರೆಲ್ಲ ಪದ್ಧತಿಯನ್ನ ಅನುಸರಿಸಿಕೊಂಡು ಯಶಸ್ವಿ ಆಗದೆ ಹೋದ್ರೆ ಹೋಮಿಯೋಪತಿಗೆ ಹೋಗುವ ಅಂತ ಯೋಚನೆ ಮಾಡುವವರು ಇರಬಹುದು. ಯಾವುದು ಒಳ್ಳೇದು ಅಂತ ಇದು ನಾವು ರೋಗಿಗೆ ಬಿಡ್ತೇವೆ. ಯಾಕೆಂದ್ರೆ ಈ ಚಿಕಿತ್ಸಾ ಯಾವ ಚಿಕಿತ್ಸಾ ಪದ್ಧತಿ ಒಳ್ಳೇದನ್ನು ಆಯ್ಕೆ ರೋಗಿಗೆ ಬಿಡ್ತೇವೆ ನಾವು, ಜನಸಾಮಾನ್ಯರು ಅದನ್ನು ಡಿಸೈಡ್ ಮಾಡಬೇಕು. ಯಾಕೆಂದ್ರೆ ನಾವು ಈ ನಾನೀಗ ಹೇಳಿದಾಗೆ ಎಲ್ಲ ನಾವೀಗ ಜಗತ್ತಿನ ಎಲ್ಲಾ ಕಾಯಿಲೆಗಳನ್ನು ಯಾವುದೇ ವೈದ್ಯಕೀಯ ಪದ್ಧತಿಗೆ ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ವೈದ್ಯಕೀಯ ಪದ್ಧತಿಗೆ ಅದರದೇ ಆದ ಸ್ಕೋಪ್ ಅಂಡ್ ಲಿಮಿಟೇಷನ್ಸ್ ಇದೆ. ಸೊ ನಾವು ಹೋಮಿಯೋಪತಿಯಲ್ಲಿ ನನ್ನ ಪ್ರಕಾರ, ನಾನೀಗ ಕಂಡ ಅನುಭವದ ಪ್ರಕಾರ, ಒಂದು 75% ಕಾಯಿಲೆಗಳಿಗೆ ನಾವು ನಿಖರವಾಗಿ ಚಿಕಿತ್ಸೆ ನಿರೂಪಿಸಬಹುದು. 25% ಅಂದ್ರೆ ಈಗ ತುರ್ತು ಸಂದರ್ಭ ಇರಬಹುದು, ಇದು ಹೃದಯಘಾತ ಆಗ್ಬಹುದು, ಅಪಘಾತ, ಮತ್ತೆ ಈ ವಿಷ ಸೇವನೆ, ಕ್ಯಾನ್ಸರ್, ಮತ್ತೆ ಕೆಲವು ಸಲ ತೀವ್ರ ತರದ ನ್ಯೂಮೋನಿಯಾ, ಇಂತ ಕಾಯಿಲೆಗಳಲ್ಲಿ ಇಂಟೆನ್ಸಿವ್ ಕೇರ್ ಟ್ರೀಟ್ಮೆಂಟ್ ಬೇಕು. ಅದಕ್ಕೆ ಅಲೋಪತಿ ಚಿಕಿತ್ಸೆ ಅದಕ್ಕೆ ಪರಿಣಾಮಕಾರಿ. ಸೊ ನನ್ನ ಪ್ರಕಾರ ಈಗ ಒಂದು 75% ಕಾಯಿಲೆಗಳಿಗೆ, ಈ ದೀರ್ಘಕಾಲೀನ ಕಾಯಿಲೆಗಳಿಗೆ ಖಂಡಿತ ಹೋಮಿಯೋಪತಿ ಚಿಕಿತ್ಸೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಅವರಿಗೆ ಶಾರ್ಟೆಸ್ಟ್ ಟೈಮ್ ಅಲ್ಲಿ ರಿಲೀಫ್ ಸಿಗಬಹುದು ಅವರಿಗೆ. ಈಗ ಸಾಮಾಜಿಕ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಈ ಹೋಮಿಯೋಪತಿ ಚಿಕಿತ್ಸೆ ಒಂದು ಮಹತ್ವ ಏನು? ಹೋಮಿಯೋಪತಿ ನಮ್ಮ ಈಗ ನಾವು ಸಾಮಾಜಿಕ ಇದನ್ನು ಆರೋಗ್ಯ ನೋಡುವಾಗ ಅಂದ್ರೆ ನಮ್ಮ ಸಮಾಜಕ್ಕೆ ಹೋಮಿಯೋಪತಿ ವೈದ್ಯರ ಪಾತ್ರ ಏನು ಅಂತ ಹೇಳಬೇಕಿದ್ರೆ, ನಾನು ಈಗ ಹೇಳಿದಾಗೆ ನಮ್ಮ ಈ ಚಿಕಿತ್ಸಾ ಸಿದ್ಧಾಂತಗಳು ನಾವೊಂದು ಇತ್ತೀಚಿನ ದಿನಗಳಲ್ಲಿ ಇದೊಂದು ಬಹಳ ಅಪರೂಪವಾಗಿ ಕಾಣುವಂಥದ್ದು. ಯಾಕೆಂದ್ರೆ ಜನರಿಗೆ ಈಗ ಯಾರಿಗೂ ಸಮಯ ಇಲ್ಲ, ಈಗ ಎಲ್ಲ ಚಿಕಿತ್ಸೆಗಳು ನಿಮಗೆ ಎಲ್ರಿಗೂ ಫಾಸ್ಟ್ ಆಗಬೇಕಂತ ಒಂದು ಟೈಮ್ ಬಂದಿದೆ. ಈಗ ಈ ಹೋಮಿಯೋಪತಿ ವೈದ್ಯರು ಎಲ್ಲ ರೋಗಿಗಳ ಈ ಎಲ್ಲ ಕಾಯಿಲೆಗಳ ಲಕ್ಷಣಗಳನ್ನು ಅವರೊಂದು ಅಧ್ಯಯನ ಮಾಡಿ ಆನಂತರ ಅವರೊಂದು ಅವರ ವ್ಯಕ್ತಿಗತ ಚಿಕಿತ್ಸೆ ಇರಬಹುದು ಅಥವಾ ಅವರ ಈ ಸ್ವಭಾವ ವೈಚಿತ್ರ್ಯವನ್ನು ನೋಡಿ ಚಿಕಿತ್ಸೆ ಕೊಡಬಹುದು, ಟೆಂಪರ್ಮೆಂಟಲ್ ಚಿಕಿತ್ಸೆ ಅಥವಾ ಅವರ ಈ ಇದು ಮಯಾಸ್ಮ್ಯಾಟಿಕ್ ಚಿಕಿತ್ಸೆ ಇರಬಹುದು, ಇಂಥ ಒಂದು ತುಲನಾತ್ಮಕ ಅಧ್ಯಯನ ಮಾಡಿ ವ್ಯಕ್ತಿಗತ ಚಿಕಿತ್ಸೆ ಕೊಡೋದು ಒಂದು ನಮ್ಮ ದೇಶಕ್ಕೆ ಒಂದು ನನ್ನ ಲೆಕ್ಕದಲ್ಲಿ ಒಂದು ಒಂದು ಬ್ಲೆಸ್ಸಿಂಗ್. ಯಾಕೆಂದ್ರೆ ಇದರಿಂದಾಗಿ ನಾವು ಹಲವಾರು ಕಾಯಿಲೆಗಳನ್ನು ಅದನ್ನು ನಾವು ಆರಂಭಿಕ ಘಟ್ಟದಲ್ಲೇ ತಡಿಬಹುದು. ಇನ್ನೊಂದು ಈ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ಹೋಮಿಯೋಪತಿಯನ್ನು ಸರ್ಕಾರವು ಬಳಸ್ತಾ ಇದೆ. ಇತ್ತೀಚಿನ ಈ ಕೊರೋನಾ ಬಂದ ಸಂದರ್ಭದಲ್ಲಿ ಸಹ ನಮ್ಮ ಆಯುಷ್ ಇಲಾಖೆ ಹೋಮಿಯೋಪತಿಯ ಆರ್ಸೆನಿಕಮ್ ಆಲ್ಬಮ್ ಎನ್ನುವ ಔಷಧವನ್ನು ಎಲ್ಲ ಆರೋಗ್ಯ ರೋಗ ನಿರೋಧಕ ಶಕ್ತಿ ವೃದ್ಧಿಸಲಿಕ್ಕೆ ಕೊಡ್ತಾ ಇದ್ರು. ಈಗ ವ್ಯಾಕ್ಸಿನ್ ಬರುವವರೆಗೆ ಸಹ ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ, ಇನ್ನು ಕೆಲವರು ತಗೊಳ್ತಾ ಇದ್ದಾರೆ, ಮಕ್ಕಳಿಗೆಲ್ಲ ಈಗ ಸಹ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಖಂಡಿತ ಪ್ರಯೋಜನ ಆಗಿದೆ. ಇದು ಚಿಕ್ಕನಗುನ್ಯ ಬಂದ ಸಂದರ್ಭ ಇರಬಹುದು ಅಥವಾ ನಿಮಗೆ ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಕಾಯಿಲೆ ಬಂದ ಸಂದರ್ಭದಲ್ಲಿ ಇರಬಹುದು, ಮಂಗನ ಕಾಯಿಲೆ ಬಂದ ಸಂದರ್ಭದಲ್ಲಿಯೂ ಹೋಮಿಯೋಪತಿ ಔಷಧವನ್ನು ಈ ರೋಗ ತಡಿಲಿಕ್ಕೆ ಮತ್ತು ವ್ಯಕ್ತಿಯ ರೋಗ ಪ್ರತಿರೋಧಕ ಶಕ್ತಿ ಉದ್ದೀಪನ ಆಗಲಿಕ್ಕೆ ಕೊಟ್ಟದ್ದು ತುಂಬಾ ಸಕ್ಸಸ್ ರೇಟ್ ಇದೆ. ಆದ್ರಿಂದ ನಮ್ಮ ಭಾರತದಂತಹ ದೇಶದಲ್ಲಿ 3-4 ವಿಷಯ ನಾನು ಹೇಳಬೇಕು ಅಂದ್ರೆ, ಈ ಭಾರತದಂತಹ ದೇಶದಲ್ಲಿ ಈ ಕಾಸ್ಟ್ ಇಫೆಕ್ಟಿವ್ ನೋಡಬೇಕಿದ್ರೆ ಹೋಮಿಯೋಪತಿ ಅಷ್ಟು ಮಿತವ್ಯ ಅಷ್ಟು ದುಬಾರಿ ಅಲ್ಲದ ಚಿಕಿತ್ಸೆ. ಯೂಸರ್ ಫ್ರೆಂಡ್ಲಿ, ಯಾರು ಯಾವಾಗ್ಲೂ ತಗೊಳ್ಬಹುದು. ಇದನ್ನು ತಗೊಳ್ಬೇಕು ಅಂತ ಇದ್ರೆ ನಿಮಗೆ ಅಷ್ಟು ಕಷ್ಟ ಏನಿಲ್ಲ, ಎಷ್ಟೊಂದು ಬಾಯಿಗೆ ಹಾಕಿ ಚೀಪ್ ಅಂತ ಒಂದು ಔಷಧಗಳು. ಇದು ಯೂಸರ್ ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ. ಇದನ್ನು ತಯಾರು ಮಾಡಲಿಕ್ಕೆ ನಮಗೆ ಒಂದು ಕೆಜಿ ಗಟ್ಟಲೆ ಅಥವಾ ಒಂದು ಕ್ವಿಂಟಲ್ ಗಟ್ಟಲೆ ಮೂಲ ಔಷಧಗಳ ಅಗತ್ಯ ಇಲ್ಲ. ಕನಿಷ್ಠ ಪ್ರಮಾಣದಲ್ಲಿ ನಾವು ತಯಾರು ಮಾಡಬಹುದು. ಎಕೋ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ, ಇಂಥ ಮತ್ತೆ ಆನಂತರ ಕಾಸ್ಟ್ ಇಫೆಕ್ಟ್. ಇದರಿಂದ ಇದೊಂದು ನಮ್ಮ ಈ ಮುಂದುವರಿಯುತ್ತಿರುವ ಅಂದ್ರೆ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾದಲ್ಲಿ ಹೋಮಿಯೋಪತಿ ಚಿಕಿತ್ಸೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ವರದಾನ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಬಹಳ ಸಂತೋಷ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರೇ. ಏಪ್ರಿಲ್ 10 ವಿಶ್ವ ಹೋಮಿಯೋಪತಿ ದಿನವಾಗಿ ಆಚರಿಸಲಾಗ್ತಾ ಇದೆ. ಈ ದಿನದ ಒಂದು ಮಹತ್ವ ಏನು ಹಾಗೂ ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕ ಸ್ತರದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಹೋಮಿಯೋಪತಿ ಪದ್ಧತಿಯ ಪಾತ್ರ ಏನು, ಈ ವಿಚಾರವಾಗಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ ಸರ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಅವಕಾಶಗಳು ಮತ್ತು ಸವಾಲುಗಳು ಈ ಕುರಿತು ಹೋಮಿಯೋಪತಿ ತಜ್ಞರಾದ ಡಾ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಹಣ್ಣುಗಳನ್ನು ಕೃತಕವಾಗಿ ಮಾಗಿಸುವುದರಿಂದ ಆಗುವಂತಹ ದುಷ್ಪರಿಣಾಮಗಳು ಏನೇನು ಎನ್ನುವುದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹಣ್ಣುಗಳನ್ನು ಸಹಜವಾಗಿ ಮಾಗುವುದಕ್ಕೆ ಬಿಟ್ಟಾಗ ಅವು ಅತ್ಯಂತ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವ ನಿಸರ್ಗದ ಆಹಾರವಾಗಿ ಬಳಕೆಯಾಗ್ತದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಣ್ಣು ಬೆಳೆಯುವ ಪ್ರದೇಶದಿಂದ ದೂರದ ಗ್ರಾಹಕರಿಗೆ ತಲುಪಿಸುವ ಉದ್ದೇಶದಿಂದ ಅವುಗಳನ್ನು ಪಕ್ವವಾಗುವ ಮೊದಲೇ ಕೊಯ್ಲು ಮಾಡಿ ಕೃತಕವಾಗಿ ರಾಸಾಯನಿಕವನ್ನು ಬಳಸಿ ಹಣ್ಣು ಮಾಡುವ ಅಭ್ಯಾಸ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಸಾಮಾನ್ಯವಾಗಿ ಹಣ್ಣಾಗುವುದು ಅಂದರೆ ಬರೀ ಬಣ್ಣ ಮಾತ್ರ ಬದಲಾಗುವುದಲ್ಲ, ಪೂರ್ತಿ ಬೆಳೆದ ಕಾಯಿಗಳು ಜೀವರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ಹುಳಿಯ ಗುಣ ಕಡಿಮೆಯಾಗಿ

ಪಂಡವನೇ ಚೌತೋ ರಂಗೋರಂ ಚವಯಾದ ಜವಾ ಪಂಡವರಾಯ ಕೇಳುವೆ ಜೋ ಜಾನಿ ಬಾ ಭಜರೆ ಪಂಡವರಾಯ ಕೇಳುವೆ